ಜೊತೆಗೆ ಯಕ್ಷ ಧ್ರುವ ಯಕ್ಷ ಶಿಕ್ಷಣ ಯೋಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರಾವಳಿಯಲ್ಲಿ ಕಲೆ ಮತ್ತು ಸಂಸ್ಕೃತಿ ದೊಡ್ಡ ಪಾತ್ರವನ್ನು ವಹಿಸಿದೆ ಎಂದರು. ಯಕ್ಷಗಾನ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯಕ್ಷಗಾನಕ್ಕೆ ದೀರ್ಘ ಇತಿಹಾಸ ಇದೆ. ದೇಶ ಉಳಿಯಬೇಕಾದರೆ ನಮ್ಮ ಸಂಸ್ಕೃತಿ ಬೆಳೆಯಬೇಕು ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆವರಣದಲ್ಲಿ 23ನೇ ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಬೆಂಗಳೂರಿನಲ್ಲಿಂದು ಏರೋನಾಟಿಕ್ಸ್ 2047 ವಿಚಾರ ಸಂಕಿರಣ ಉದ್ಘಾಟಿಸಿದ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್. ಬಳ್ಳಾರಿ ಗುಂಡಿನ ದಾಳಿ ಪ್ರಕರಣ, ಕಠಿಣ ಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇದೇ 7ರಂದು ಹಾವೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಉದ್ಘಾಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಮೂರು ತಿಂಗಳಲ್ಲಿ ಹಣ ಡಬಲ್, ವಾಹ್. ಫಾಸ್ಟ್ ಮತ್ತೆ ಹೈ ರಿಟರ್ನ್ಸ್ ಕೂಡ. ಎಂತ ಸ್ಕೀಮ್ ಅದು? ನಿನ್ನೆ ಇರ್ಲಿಲ್ಲ, ನಾಳೆ ತನಕ ಇರೋದು ಇಲ್ಲ. ನೀನ್ ಯಾವತ್ತಾದ್ರೂ 5 ಓವರ್ನಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ಯಾ? ಇಂತ ಸ್ಕೀಮ್ ನ ದುರಾಸೆಗೆ ಬಿದ್ದು ಮೋಸ ಹೋಗ್ಬಹುದು. RBI ಹೇಳ್ತಿದೆ, ನಿಮ್ಮ ಹಣ ಸುರಕ್ಷಿತವಾಗಿಡಿ, ಜಾಣತನದಿಂದ ಹೂಡಿಕೆ ಮಾಡಿ. ಹೆಚ್ಚು ರಿಟರ್ನ್ಸ್ ನ ಹಿಂದೆ ಓಡಿದ್ರೆ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಮತ್ತೆ ಫಾಸ್ಟ್ ರಿಟರ್ನ್ಸ್ ನಿಂದ ಬಚಾವಾಗಿ, ಫಾಸ್ಟ್ ಬಾಲಿಂಗ್ ನಿಂದ್ಲು. RBI ಹೇಳುತ್ತಿದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ಕೃಷಿ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ. ಈ ಕುರಿತು ಡಾಕ್ಟರ್ ಜಮುನಾ ಕೆವಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಜಮುನಾ ಅವರೇ. ನಮಸ್ಕಾರ. ನಮ್ಮ ಆಹಾರ ತಜ್ಞರು ಮತ್ತು ವೈದ್ಯರು ಈ ಆಹಾರ ಪಥ್ಯದ ಬಗ್ಗೆ ಮಾತನಾಡುವಾಗ ನಾರುಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಈ ಫೈಬರ್ ಅಂತ ಏನು ನಾವು ಕರಿತೀವಿಲ್ಲ, ಅದು ಹೆಚ್ಚಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದಲೇ ತಾವಿವತ್ತು ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಆಹಾರದಲ್ಲಿ ಈ ನಾರಿನ ಪ್ರಾಮುಖ್ಯತೆ ಏನು, ಮತ್ತು ನಾರುಯುಕ್ತ ಆಹಾರ ಪದಾರ್ಥಗಳು ಯಾವ್ಯಾವು, ಅವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಆಹಾರದಲ್ಲಿರುವಂಥ ನಾರಿನ ಅಂಶ ಅಂದ್ರೇನು ಅಂತೀರಿ? ಆಹಾರದಲ್ಲಿ ವಿಟಮಿನ್ಗಳಿದೆ, ಖನಿಜಾಂಶಗಳಿದೆ, ಪ್ರೋಟೀನು, ಈ ಥರ ಬೇರೆ ಬೇರೆ ಆಹಾರ ಅಂಶಗಳಿದೆ ಅಂತ ನಮಗೆ ಗೊತ್ತಿದೆ. ಇದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತಲೂ ನಮಗೆ ಈಗಾಗಲೇ ತಿಳಿದಿರುವಂಥ ವಿಷಯ. ಅದೇ ರೀತಿ ಈ ನಾರಿನಂಶನೂ ಸಹ ಒಂದು ಆಹಾರ ಅಂಶನೇ. ಇದು ಸಕ್ಕರೆ ಪಿಷ್ಟದ ಒಂದು ಭಾಗ ಅಂತ ಹೇಳಬಹುದು. ಸಾಮಾನ್ಯವಾಗಿ ಎಲ್ಲ ಸಸ್ಯ ಆಹಾರದಲ್ಲಿ ಕಂಡು ಬರುತ್ತೆ. ಅಂದರೆ ಈ ನಾರಿನಂಶ ಸಸ್ಯ ಆಹಾರದ ಒಂದು ಭಾಗ. ಯಾವುದಂದ್ರೆ ಈಗ ಕಾಳುಗಳ ಹೊರಪದರ, ತರಕಾರಿ, ಹಣ್ಣುಗಳ ಸಿಪ್ಪೆ, ಧಾನ್ಯಗಳ ಒಟ್ಟು, ಇಂಥವುಗಳನ್ನ ನಾರು ಅಥವಾ ಫೈಬರ್ ಅಂತ ಕರೀತಾರೆ. ಇವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಇದು ಯಾವುದೇ ಒಂದು ಬೇರೆದಲ್ಲ, ಸಕ್ಕರೆ ಪಿಷ್ಟದ ಗುಂಪಿಗೆ ಸೇರಿರುವಂತ ಒಂದು ಸಂಕೀರ್ಣ ಸಕ್ಕರೆ ಪಿಷ್ಟ ಅಂತ ಹೇಳಬಹುದು. ನಮ್ಮ ದೇಹದಲ್ಲಿ ನಾರಿನ ಅಂಶದ ಕಾರ್ಯ ಏನು ಅಂತೀರಿ? ನಮ್ಗೆ ಈಗಾಗಲೇ ಗೊತ್ತಿದೆ, ಸಕ್ಕರೆ ಪಿಷ್ಟ ನಮಗೆ ಶಕ್ತಿಯನ್ನ ಕೊಡುತ್ತೆ, ಪ್ರೋಟೀನ್ ದೇಹದ ಬೆಳವಣಿಗೆಗೆ ಬೇಕು ಅಂತ. ಅದೇ ರೀತಿ ನಾರಿನಲ್ಲೂ ಸಕ್ಕರೆ ಅಂಶ ಇದೆ. ನಾನು ಈಗಾಗಲೇ ಹೇಳ್ದಂಗೆ ಒಂದು ಸಂಕೀರ್ಣ ಸಕ್ಕರೆ ಗುಂಪಿಗೆ ಸೇರಿದ್ದು ಇದು ಶಕ್ತಿಯನ್ನ ಕೊಡುತ್ತೆ. ಆದ್ರೆ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ, ಈ ಒಂದು ನಾರನ್ನ ಜೀರ್ಣ ಮಾಡುವ ಅಂತ ಕಿಣ್ವಗಳು ನಮ್ಮ ಜಠರದಲ್ಲಾಗ್ಲಿ ಸಣ್ಣ ಕರುಳಿನಾಗ್ಲಿ ಇಲ್ಲ. ಆದ್ರಿಂದ ಈ ನಾರಿನ ಅಂಶ ಇರುವಂತ ಆಹಾರ ತಗೊಂಡಾಗ ಈ ನಾರು ಅಂದ್ರೆ ನಾನು ಈಗಾಗಲೇ ನಂಗೆ ತರಕಾರಿ ಸಿಪ್ಪೆ ಆಗ್ಬೋದು, ಹಣ್ಣಿನ ಸಿಪ್ಪೆ, ಧಾನ್ಯದ ಒಟ್ಟು, ಇಂಥ ನಾರು ಜಠರದಲ್ಲಾಗ್ಲಿ ಸಣ್ಣ ಕರಲಿನಾಗ್ಲಿ ಜೀರ್ಣ ಆಗೋದಿಲ್ಲ. ಇದು ಅದೇ ರೀತಿ ಮುಂದಕ್ಕೆ ದೊಡ್ಡ ಕರಲಿಗೆ ಹೋಗುತ್ತೆ, ಜೀರ್ಣ ಆಗದೆ. ಈ ಒಂದು ಗುಣನೇ ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಇವತ್ತು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ನಾವು ಯಾವುದೇ ಆಹಾರ ಸೇವನೆ ಮಾಡಿದಾಗ ನಮ್ಗೆ ಈಗಾಗಲೇ ಗೊತ್ತು ಜಠರ ಮತ್ತು ಸಣ್ಣ ಕರಳಿದ ಅದು ಸಂಪೂರ್ಣವಾಗಿ ಜೀರ್ಣ ಆಗೋಗುತ್ತೆ. ಜೀರ್ಣ ಆಗಿ ಅದರದ ಅಂಶಗಳೆಲ್ಲ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅದು ರಕ್ತದಲ್ಲಿ ದೇಹದ ಎಲ್ಲಾ ಭಾಗಗಳಿಗೆ ಹೋಗಿ ನಮ್ಮ ವಿವಿಧ ಚಟುವಟಿಕೆಗಳಿಗೆ, ಕಾರ್ಯಗಳಿಗೆ ಇದನ್ನ ನಾವು ಉಪಯೋಗಿಸ್ಕೋತೀವಿ. ಆದರೆ ಈ ಸಕ್ಕರೆ ಪಿಷ್ಟದಲ್ಲಿ ಇರುವಂತ ಈ ನಾರು, ಈ ಸಂಕೀರ್ಣ ಸಕ್ಕರೆ ಪಿಷ್ಟಗಳು ಅಥವಾ ನಾರು ಅಥವಾ ಫೈಬರ್ ಅಂತ ಏನ್ ಕರಿತೀವಿ, ಇದು ಸಣ್ಣ ಕರಳಿನಲ್ಲಿ ಜೀರ್ಣ ಆಗದೆ ಹಾಗೆ ದೊಡ್ಡ ಕರಳಿಗೆ ಹೊರಟೋಗುತ್ತೆ. ದೊಡ್ಡ ಕರಳಿನಲ್ಲಿ ಇರುವಂತ ಕೆಲವು ಕಿಣ್ವಗಳು ಇದನ್ನ ಬ್ಯಾಕ್ಟೀರಿಯಾದಲ್ಲಿ ಉದುಗುವಿಕೆಗೆ ಒಳಪಡಿಸಿ ಅಲ್ಲಿ ಜೀರ್ಣ ಆಗುತ್ತೆ. ಈ ಒಂದು ಕಾರ್ಯ ನಡೆಯೋದ್ರಿಂದ ಬೇಕಾದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾರ್ಪಾಡುಗಳು ನಮ್ಮ ದೇಹದಲ್ಲಿ ಆಗುತ್ತೆ. ಅಂದ್ರೆ ಇದರಿಂದ ನಮಗೆ ಆಗುವಂತ ಉಪಯೋಗ ಏನು ಅಂತ? ಖಂಡಿತ, ನಾನು ಈಗಾಗಲೇ ಹೇಳ್ದಂಗೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಇದು ಜೀರ್ಣ ಆಗದೆ ಹೋಗೋದ್ರಿಂದನೇ ಇದೊಂದು ಉಪಯುಕ್ತತೆ ನಮಗೆ ಹೆಚ್ಚಿನ ಮಟ್ಟಕ್ಕೆ ಕಂಡು ಬಂದಿದೆ. ಈ ಆಹಾರಾಂಶ ಏನಾಗುತ್ತೆ, ಈ ಒಂದು ನಾರನ್ನು ನಾವು ಹೆಚ್ಚಿಗೆ ತಗೊಂಡಾಗ ಶಕ್ತಿ ಬರುತ್ತೆ. ಆದರೆ ಶಕ್ತಿ ಬರಬೇಕಾದ್ರೆ ಅದು ಜೀರ್ಣ ಆಗಬೇಕು. ಜೀರ್ಣ ಆಗೋದಿಲ್ಲ ಸಣ್ಣ ಕರಳಿನಲ್ಲಿ. ಜೀರ್ಣ ಆಗದೆ ಇದ್ದಾಗ ಬಿಡುಗಡೆ ಆಗುವಂತ ಶಕ್ತಿಯ ಪ್ರಮಾಣ ಕಡಿಮೆ, ನಾವು ಊಟ ಮಾಡಿದ್ದ ಆಹಾರದ ಪ್ರಮಾಣಕ್ಕೂ ಬಿಡುಗಡೆ ಆಗೋ ಶಕ್ತಿಯ ಪ್ರಮಾಣಕ್ಕೂ ಕಡಿಮೆ ಆಗುತ್ತೆ. ಆದ್ರಿಂದ ಸ್ವಲ್ಪ ಹೆಚ್ಚಿಗೆ ಸೇವಿಸಿದಾಗಲೂ ನಾವು ಇಂಥ ಆಹಾರವನ್ನ ಅಂದ್ರೆ ಒಟ್ಟುಯುಕ್ತ ಆಹಾರವನ್ನ ನಾವು ಜಾಸ್ತಿ ಸೇರಿಸಿದಾಗ ನಮಗೆ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತೆ, ಆದ್ರೆ ಹೊಟ್ಟೆ ತುಂಬಿದ ಸಂತೃಪ್ತಿ ಇರುತ್ತೆ. ಸೊ ಈ ಒಂದು ಗುಣ ಇರೋದ್ರಿಂದ ಹೆಚ್ಚು ತೂಕ ಇರೋರಿಗೆ ತೂಕ ಹೆಚ್ಚಾಗೋದಿಲ್ಲ, ಯಾಕಂದ್ರೆ ಶಕ್ತಿ ಹೆಚ್ಚು ಬಿಡುಗಡೆ ಆದಾಗ ಅದು ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ. ಆದ್ರೆ ಈ ನಾರುಯುಕ್ತ ಆಹಾರವನ್ನ ಸೇವಿಸಿದಾಗ ಶಕ್ತಿಯ ಬಿಡುಗಡೆ ಕಡಿಮೆ ಆಗೋದ್ರಿಂದ ತೂಕ ಇಳಿಕೆಗೆ ಬಹಳ ಉಪಯೋಗ ಆಗುತ್ತೆ. ಆದ್ರೆ ಅವರಿಗೆ ಒಂದು ಆತ್ಮತೃಪ್ತಿ ಸಹ ಇರುತ್ತೆ, ಯಾಕಂದ್ರೆ ಹೆಚ್ಚಿನ ಊಟವನ್ನ ಮಾಡಬಹುದು, ಅಲ್ಲಿ ಈ ನಾರುಯುಕ್ತವನ್ನ ಹೆಚ್ಚಾಗಿ ಸೇವಿಸಬಹುದು. ಸೊ ಆತ್ಮತೃಪ್ತಿನೂ ಇರುತ್ತೆ, ತೂಕನೂ ಸಹ ಜಾಸ್ತಿ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಈ ಸಸ್ಯಾಹಾರದಲ್ಲಿ ಏನು ವಿವಿಧ ಬಗೆಯ ನಾರುಗಳಿದಾವಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ತರಕಾರಿ ಎಲ್ಲಾಗ್ಬೋದು, ಹಣ್ಣಿನ ಸಿಪ್ಪೆ, ಒಟ್ಟು ಇವೆಲ್ಲ ನಾರನ್ನ, ಈ ಎಲ್ಲಾ ನಾರನ್ನ ಒಟ್ಟುಗೂಡಿಸಿದಾಗ ಎರಡು ಭಾಗವಾಗಿ ವಿಭಾಗ ಮಾಡ್ತೀವಿ. ಒಂದು ತರದ ನಾರು ಬಿಸಿ ನೀರಿನಲ್ಲಿ ಕರಗುತ್ತೆ, ಇನ್ನೊಂದು ನಾರು ಕರಗೋದಿಲ್ಲ. ಈ ಎಲ್ಲಾ ಆಹಾರಗಳು ಎರಡು ನಾರಿನ ಗುಂಪಿನಲ್ಲೇ ಬರುತ್ತೆ. ಉದಾಹರಣೆಗೆ ಹಣ್ಣಿನಲ್ಲಿರೋ ಪೆಕ್ಟಿನ್ ಅಂಶ, ಅಂಟು, ಈ ಕಾಳು ಧಾನ್ಯಗಳ ಹೊರಪದರದಲ್ಲಿ ಬರೋ ಒಟ್ಟು, ಇವೆಲ್ಲವೂ ಸೆಲ್ಯುಲೋಸ್ ಅಂತ ಕರಿತೀವಿ, ಸೆಮಿ ಸೆಲ್ಯುಲೋಸ್ ಅಂತ. ಇವು ಕರಗುತ್ತೆ, ನೀರಿನಲ್ಲಿ ಕರಗು ಅಂತ ನಾರಿನ ಗುಂಪಿಗೆ ಸೇರದೆ ಕರಗದೆ ಇರೋದು ಅಂತದೆ ಹಣ್ಣು ಮತ್ತು ತರಕಾರಿ ಹೊರಭಾಗದ ಸಿಪ್ಪೆ, ಹೊರಭಾಗದ ಸಿಪ್ಪೆ ಮತ್ತೆ ಲಿಗ್ನಿನ್ ಅಂತ ಏನ್ ಕರಿತೀವಿ, ಕಠಿಣವಾದ ಆ ಕಾಂಡದ ಭಾಗದಿಂದ ಬರುತ್ತೆ ಸಸ್ಯದ ಕಾಂಡ, ಇವು ಕರಗದಿರೋ ಅಂತ ನಾರಿನ ಗುಂಪಿಗೆ ಸೇರಿದೆ. ಜೀರ್ಣ ಆಗೋದು ಕೂಡ ಬಹಳ ಕಷ್ಟ, ಕಷ್ಟ ಜೀರ್ಣ ಆಗೋದೇ ಇಲ್ಲ ಅದು. ಮುಖ್ಯವಾಗಿ ಯಾವ್ಯಾವ ಆಹಾರದಲ್ಲಿ ಈ ನಾರಿನ ಅಂಶ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಲಭ್ಯವಾಗುತ್ತೆ ಅಂತ? ಈಗಾಗಲೇ ತಿಳಿಸ್ದಂಗೆ ಎರಡು ತರ ನಾರಿದೆ, ಒಂದು ಕರಗುವ ನಾರು, ಇನ್ನೊಂದು ನೀರಿನಲ್ಲಿ ಕರಗದೆ ಇರುವಂತ ನಾರು. ಈ ನೀರಿನಲ್ಲಿ ಕರಗುವ ನಾರು ಯಾವ್ಯಾವ್ದ್ರಲ್ಲಿದೆ ಅಂದ್ರೆ ಸಂಪೂರ್ಣವಾದ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಹೆಚ್ಚು ಪಾಲಿಶ್ ಮಾಡದಿರುವಂತ ಅಕ್ಕಿ ಅಂದ್ರೆ ಕೆಂಪಕ್ಕಿ, ಓಟ್ಸು, ಹಣ್ಣು ಮತ್ತೆ ಮೆಂತ್ಯ, ಇಂಥದ್ರಲ್ಲಿ ಈ ಒಂದು ಅಂಶ ಕಂಡು ಬರುತ್ತೆ. ಮೆಂತ್ಯ ಮತ್ತೆ ಓಟ್ಸಲ್ಲಿ ಎರಡೂ ಇದೆ, ಕರಗುವ ನಾರು ಇದೆ, ಕರಗದೇ ಇರುವಂತ ನಾರು ಇದೆ. ಅದರಿಂದನೇ ಹೆಚ್ಚು ಪ್ರಾಮುಖ್ಯತೆನ ಇತ್ತೀಚಿನ ದಿನಗಳಲ್ಲಿ ಓಟ್ಸ್ಗೆ ಮತ್ತೆ ಮೆಂತ್ಯಗೆ ಕೊಡ್ತಾ ಇದ್ದೀವಿ ನಾವು. ಈ ಕರಗದೇ ಇರುವಂತ ನಾರು ನಾನು ಈಗಾಗಲೇ ಹೇಳಿದಂಗೆ ತರಕಾರಿ ಸಿಪ್ಪೆ, ಕಾಳುಗಳು, ಬಲ್ತೋಗಿರೋ ತರಕಾರಿ, ಕೆಲವು ಹಣ್ಣಿನ ಬೀಜಗಳಲ್ಲಿ ಕಂಡು ಬರುತ್ತೆ. ಇನ್ನು ನಮ್ಮ ಆರೋಗ್ಯಕ್ಕೆ ಈ ಎರಡು ಬಗೆಯ ನಾರುಗಳು ಅವಶ್ಯಕವೇ? ಖಂಡಿತ, ತೂಕ ಇಳಿಸೋದ್ರ ಬಗ್ಗೆ ಈಗಾಗಲೇ ಹೇಳಿದೆ ನಾನು, ಇನ್ನೊಂದು ಬೇರೆ ಬೇರೆ ನಮ್ಮ ಕಾಯಿಲೆಗಳಿಗೂ ಸಹ ಈ ನಾರಿನಂಶ ಬಹಳ ಮುಖ್ಯ. ಅಂದ್ರೆ ಇವುಗಳ ಕಾರ್ಯವನ್ನು ಪ್ರತ್ಯೇಕವಾಗಿ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ತಿಳಿಸ್ತೀನಿ. ಈ ಕರಗುವ ನಾರು, ಕೆಲವು ಅಕ್ಕಿ, ಓಟ್ಸು, ಹಣ್ಣು, ಇಂಥ ಕರಗುವ ನಾರಿರೋದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ಇದು ಬಹಳ ನಿಧಾನವಾಗಿ ಸಣ್ಣ ಕರಳಿನಲ್ಲಿ ಸಾಗುತ್ತೆ ಜೀರ್ಣಕ್ರಿಯೆ. ಇದರಿಂದ ಬಹಳ ಕಾಲ ಹೊಟ್ಟೆ ತುಂಬಿದ ಅನುಭವ ನಮಗಿರುತ್ತೆ, ಬಹಳ ಬೇಗ ಜೀರ್ಣ ಆಗೋದಿಲ್ಲ. ಆಹಾರ ನಾರುಯುಕ್ತ ಇರುವಂತಹ ಆಹಾರ ಬಹಳ ಬೇಗ ಜೀರ್ಣ ಆಗೋದಿಲ್ಲ. ಸೊ ನಮಗೆ ಹೊಟ್ಟೆ ತುಂಬಿದ ಅನುಭವ ಬಹಳ ಕಾಲ ಇರುತ್ತೆ. ಸೊ ಈ ನಾರುಯುಕ್ತ ಆಹಾರ ಈ ರೀತಿ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಗ್ಲೂಕೋಸ್ ಹೀರುವಿಕೆ ಸಹ ನಿಧಾನ ಆಗುತ್ತೆ. ಕರಳಿನಿಂದ ರಕ್ತಕ್ಕೆ ಈ ಗ್ಲೂಕೋಸ್ ಹೀರುವಿಕೆ ಸಹ ನಿಧಾನ ಆಗುತ್ತೆ. ಈ ಒಂದು ನಿಧಾನಗತಿಯ ಇರುವಿಕೆಯಿಂದಾಗಿ ಮಲಬದ್ಧತೆಯನ್ನು ಕಡಿಮೆ ಮಾಡಬಹುದು, ಮತ್ತೆ ಸಕ್ಕರೆ ಕಾಯಿಲೆಯವರೆಗೂ ಒಳ್ಳೆಯದು. ಇಲ್ಲಿವರೆಗೂ ನೀವು ಈ ನಾರಿನ ಗುಣಗಳು ಮತ್ತು ಅದರಿಂದ ನಮಗೆ ಆಗುವಂಥ ಒಟ್ಟು ಅನುಕೂಲದ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ಕೆಲವೊಂದು ಪ್ರಮುಖವಾದಂಥ ಕಾಯಿಲೆಗಳಾದಂಥ ಕ್ಯಾನ್ಸರು, ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕೂಡ ಹತೋಟಿಯಲ್ಲಿಡೋದಕ್ಕೆ ಇದು ನೆರವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ, ಇದು ನಿಜನೇ? ಖಂಡಿತವಾಗ್ಲೂ ನಿಜ. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಪ್ರತಿ ಒಂದು ಈ ಡಯಾಬಿಟಿಸ್, ಹೃದಯ ಸಂಬಂಧ ಕಾಯಿಲೆ, ಕ್ಯಾನ್ಸರ್ ಯಾವುದಕ್ಕೆ ಡಾಕ್ಟರ್ ಹತ್ರ ಹೋದಾಗ ಬೇರೆ ಬೇರೆ ಆಹಾರ ಪಥ್ಯ ಹೇಳೋದ್ರ ಜೊತೆಗೆ ಹೆಚ್ಚು ನಾರಿರುವಂತಹ ಆಹಾರ ತಿನ್ನಿ ಅಂತಾರೆ, ತರಕಾರಿ ತಿನ್ನಿ ಅಂತಾರೆ, ಗೋಧಿ ಹಿಟ್ಟು ತಿನ್ನಿ ಅಂತಾರೆ. ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಇದರಲ್ಲಿ ತನ್ನದೇ ಆದ ಕೆಲವು ಗುಣಗಳಿಂದಾಗಿ ಈ ಕಾಯಿಲೆಗಳನ್ನ ತಡೆಗಟ್ಟೋ ಶಕ್ತಿ ಮತ್ತೆ ಹತೋಟಿಯಲ್ಲಿಡೋ ಶಕ್ತಿ ಎರಡೂ ಇದೆ. ಇದಕ್ಕೆ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ, ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರ? ಖಂಡಿತ. ಮೊದಲನೇದಾಗಿ ಆಹಾರ ಪದ್ಧತಿಯಲ್ಲಿ ಇವತ್ತು ಮಹತ್ತರ ಬದಲಾವಣೆಗಳಾಗ್ಬಿಟ್ಟಿದೆ. ನಮ್ಮ ಇಂದಿನ ಪದ್ಧತಿಗೂ ಈಗ ಈಗ ನಾವು ಹೆಚ್ಚು ಹೆಚ್ಚು ಸಂಸ್ಕರಿಸಿದ ಆಹಾರ, ಸಂಸ್ಕರಿಸಿದ ಆಹಾರ ಅಂದಾಗ ಅದರಲ್ಲಿ ನಾರಿನ ಪದಾರ್ಥ ಇರೋದಿಲ್ಲ, ವಿಶೇಷವಾಗಿ ಬೇಕರಿ ಪದಾರ್ಥಗಳು, ಮೈದಾ ಹಿಟ್ಟು ಈ ತರವನ್ನ ಅಕ್ಕಿಯನ್ನ ಹೆಚ್ಚು ಪಾಲಿಶ್ ಮಾಡಿ ಉಪಯೋಗಿಸ್ತೀವಿ, ಚೆನ್ನಾಗಿ ಕಾಣಬೇಕು ಅನ್ನ ಅನ್ನೋ ಈ ರೀತಿಯ ಒಂದು ಬದಲಾವಣೆಯಿಂದ ಏನಾಗಿ ನಾರಿನ ಪ್ರಮಾಣ ನಮ್ಮ ಸೇವನೆಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ನಾರಿನ ಪದಾರ್ಥ ಕಡಿಮೆ ಆದಾಗ ಎಲ್ಲವೂ ಹೀರಲ್ಪಟ್ಟಾಗ ಮಲದ ಪ್ರಮಾಣ ಕಡಿಮೆ ಆಗುತ್ತೆ, ಅಂದ್ರೆ ವೇಸ್ಟ್ ನಾವೇನ್ ಹೇಳ್ತೀವಿ ಆ ಕಲ್ಮಶಗಳ ಪ್ರಮಾಣ, ತ್ಯಾಜ್ಯ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ ದೊಡ್ಡ ಕರಳಿನಲ್ಲಿ ಅದು ಬಹಳ ಸುಲಭವಾಗಿ ಈಚೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ನಿಧಾನ ಮೂವ್ಮೆಂಟ್ ಬಹಳ ಕಷ್ಟ ಆಗ್ಬಿಡುತ್ತೆ ದೊಡ್ಡ ಕರಳಿನಲ್ಲಿ. ನಾವು ಪ್ರತಿನಿತ್ಯ ಈ ಕಲ್ಮಶಗಳನ್ನ ನೀಟಾಗಿ ಈಚೆ ಹಾಕಿದಾಗ ನಾವು ಆರೋಗ್ಯವಾಗಿರ್ತೀವಿ. ವಿಸರ್ಜನೆ ಬಹಳ ಮುಖ್ಯ, ಈ ವಿಸರ್ಜನೆ ನಿಧಾನ ಆಗ್ತಾ ಹೋಗುತ್ತೆ, ಇದು ಮಲಬದ್ಧತೆಗೆ ಕಾರಣ ಆಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಆ ಕಷ್ಟಕರ ಬೇರೆ ರೀತಿಯ ಕಾಯಿಲೆಗಳಿಗೆ ಎಡೆ ಮಾಡ್ಕೊಡುತ್ತೆ. ಉದಾಹರಣೆ ನಾವು ಈಗಾಗಲೇ ಕೇಳಿದೀವಿ, ಪೈಲ್ಸ್ ಆಗಬಹುದು ಅಥವಾ ಕ್ಯಾನ್ಸರ್ ಸಹ ಈ ಒಂದು ಮಲಬದ್ಧತೆಯ ಬಹಳ ಸಮಯ ಈ ಮಲಬದ್ಧತೆಯಿಂದ ನರಳೋದ್ರಿಂದ ಅದು ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಕಾರಣ ಆಗ್ಬಹುದು ಅಂತ ಹೇಳಿ ರಕ್ತಸ್ರಾವ ಆಗುತ್ತೆ. ಮತ್ತೆ ನಾವು ಇದನ್ನ ಬಹಳ ಸತಿ ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ, ಈ ಮಕ್ಕಳಿಗೆ ಒಂದು ಪ್ಯಾಕೆಟ್ ಫುಲ್ ಬಿಸ್ಕೆಟ್ ಕೊಡ್ತಾರೆ, ತಾವು ಈಗಾಗಲೇ ತಿಳಿಸ್ದಂಗೆ ಮೈದಾ ಹಿಟ್ಟಿಂದ ಮಾಡಿರುವ ಬಿಸ್ಕೆಟ್ ತಿಂದಾಗ ಆ ಮಕ್ಕಳು ಮರುದಿನ ಈ ಹೋಗ್ಲಿಕ್ಕೆ ಕಷ್ಟಪಡ್ತಾರೆ, ಮಲ ವಿಸರ್ಜನೆಗೆ ಬಹಳ ಕಷ್ಟಪಡ್ತಾರೆ. ಅದೇ ಮಲಬದ್ಧತೆ ವೈದ್ಯರತ್ರನು ಕರ್ಕೊಂಡು ಹೋಗ್ತಾರೆ, ಹೌದು ಆ ತರ ತೊಂದರೆಗಳು ಬರುತ್ತೆ. ಅದು ಯಾವಾಗ ಅಂದ್ರೆ ಈ ರೀತಿಯ ಸಂಸ್ಕರಿಸಿದ ಆಹಾರ ಸೇವನೆಯನ್ನ ಜಾಸ್ತಿ ಮಾಡಿದಾಗ ಈ ರೀತಿ ಆಗುತ್ತೆ. ಸೊ ಇದು ಪದೇ ಪದೇ ಆಗೋದ್ರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ. ಸೊ ನಾರುಯುಕ್ತ ಆಹಾರ ಸೇವನೆಯನ್ನ ಸ್ವಲ್ಪ ಹೆಚ್ಚಾಗಿ ಮಾಡೋದ್ರಿಂದ ಈ ರೀತಿಯ ಮಲಬದ್ಧತೆಯನ್ನ ಕಡಿಮೆ ಮಾಡಬಹುದು. ಸೊ ಈ ಮಲಬದ್ಧತೆಯನ್ನ ಕಡಿಮೆ ಮಾಡೋದಲ್ಲದೆ ದೊಡ್ಡ ಕರುಳಿನಲ್ಲಿ ಇರುವಂತಹ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ಸಹ ಈ ನಾರಿನಂಶ ಇರುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಸೊ ಈ ಕ್ಯಾನ್ಸರ್ ಕಾರಕಗಳನ್ನ ಈರ್ಬಿಡೋದ್ರಿಂದ ದೊಡ್ಡ ಕರುಳಿನ ಕ್ಯಾನ್ಸರ್ನ ತಡೆಗಟ್ಟಬಹುದು ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸ್ಕೊಡ್ತಾ ಇದೆ. ಈಗ ವಿಶೇಷವಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳ ಹತೋಟಿಯಲ್ಲೂ ಕೂಡ ಈ ನಾರುಯುಕ್ತ ಆಹಾರದ ಪಾತ್ರ ಇದೆ ಅಂತ ತಾವು ಹೇಳಿದ್ರಿ, ಇದು ಹೇಗೆ ಅಂತ ಸ್ವಲ್ಪ ತಿಳಿಸ್ತೀರಾ? ನಾನು ಈಗಾಗಲೇ ಹೇಳಿದ ಎಲ್ಲಾ ಕಾಯಿಲೆಗಳು ಇಂಥ ಪ್ರಾಣಾಂತಕ ಕಾಯಿಲೆಗಳಲ್ಲಿ ಪ್ರತಿ ಕಾಯಿಲೆಲ್ಲೂ ಸಾಮಾನ್ಯವಾಗಿ ಆಹಾರ ತಜ್ಞರು ಈ ಹೆಚ್ಚು ನಾರಿರುವಂತಹ ಆಹಾರ ಸೇವಿಸಿ ಅಂತಾನೆ ಹೇಳ್ತಾರೆ. ನಮ್ಗೆಲ್ಲ ಗೊತ್ತು, ಹೃದಯ ಸಂಬಂಧಿ ಕಾಯಿಲೆ ಅಂದ ತಕ್ಷಣ ಕೊಲೆಸ್ಟ್ರಾಲ್ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವುದೇ ಒಂದು ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಮೊದಲನೇದಾಗಿ ಕೊಲೆಸ್ಟ್ರಾಲ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಸೊ ಈ ಕರಗುವ ನಾರು ಅಂತ ಈಗಾಗಲೇ ನಾನು ಏನು ಹೇಳಿದೆ, ಓಟ್ಸ್ ಬಗ್ಗೆ ಆಗಲಿ ಅಥವಾ ಕೆಲವು ಇದ್ರ ಬಗ್ಗೆ ಆಗಲಿ ಹೇಳಿದಾಗ, ಆ ಕರಗುವ ನಾರು ಏನು ಮಾಡುತ್ತೆ, ಸಣ್ಣ ಕರುಳಿನಲ್ಲಿ ಈ ಹಾನಿಕಾರಕ ಕೊಲೆಸ್ಟ್ರಾಲ್ನ ಮತ್ತು ಪಿತ್ತರಸವನ್ನು ಹೀರ್ಕೊಳ್ಳೋದ್ರಿಂದ ರಕ್ತದಲ್ಲಿ ಕೆಟ್ಟ ಕೊಬ್ಬಿನ ಅಂಶಗಳು ಕಡಿಮೆ ಮಾಡುತ್ತೆ, ಹೆಚ್ಚು ಉತ್ಪತ್ತಿ ಆಗೋದಿಲ್ಲ, ಕಡಿಮೆ ಮಾಡುತ್ತೆ. ಈ ರೀತಿ ಕೆಟ್ಟ ರಕ್ತ ಕೊಬ್ಬಿನಾಂಶ ರಕ್ತದಲ್ಲಿ ಕಡಿಮೆ ಆದಾಗ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣನೂ ಸಹ ಕಡಿಮೆ ಆಗುತ್ತೆ. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಈ ವಿಶೇಷವಾಗಿ ಮಧುಮೇಹ ಅಥವಾ ಈ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಹೆಚ್ಚು ತರಕಾರಿ ಜೊತೆಗೆ ಈ ಕಾಳುಗಳು, ಗೋಧಿ, ರಾಗಿ ಇವುಗಳನ್ನು ಹೆಚ್ಚು ಸೇವಿಸೋದಕ್ಕೆ ಆಹಾರ ತಜ್ಞರು ಶಿಫಾರಸು ಮಾಡ್ತಾ ಇರ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಹೆಚ್ಚು ನಾರಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ಅವ್ರಿಗೆ ಶಿಫಾರಸು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಬಹಳ ಚೆನ್ನಾಗಿ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ, ರಾಗಿ ಗೋಧಿನ ಯಾಕೆ ತಿಂತೀವಿ ಅಂದರೆ ಅದರಲ್ಲಿ ಸಕ್ಕರೆ ಕಡಿಮೆ ಇದೆ, ಅಕ್ಕಿ ಇಲ್ಲಾದರೆ ಸಕ್ಕರೆ ಜಾಸ್ತಿ ಇದೆ ಅನ್ನೋ ಒಂದು ತಿಳುವಳಿಕೆ ನಮ್ಮಲ್ಲಿದೆ, ನಮ್ಮ ಮಹಿಳೆಯರಲ್ಲಾಗಲಿ. ಅಕ್ಕಿ ಕೊಟ್ಟರೆ ಅದರಲ್ಲಿ ಸಕ್ಕರೆ ಇದೆ ಆದ್ರಿಂದ ಸಕ್ಕರೆ ಕಾಯಿಲೆ, ಅವರು ಆ ಥರ ಖಂಡಿತ ಅಲ್ಲ. ನೀವೀಗಾಗಲೇ ತಿಳಿಸ್ದಂಗೆ ಗೋಧಿ ಆಗಲಿ ರಾಗಿ ಆಗಲಿ ತಿನ್ನಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ನಾರುಯುಕ್ತವಾಗಿದೆ. ಇಡೀ ಗೋಧಿಯನ್ನು ಬೀಸ್ತೀವಿ, ಇಡೀ ರಾಗಿಯನ್ನು ಬೀಸ್ತೀವಿ, ಅಕ್ಕಿಯನ್ನು ಪಾಲಿಶ್ ಮಾಡಿಸ್ಬಿಡ್ತೀವಿ. ಆದ್ರಿಂದ ಸಕ್ಕರೆ ಪ್ರಮಾಣ ಒಂದೇ ಇರುತ್ತೆ, ಆದರೆ ಇಲ್ಲಿ ಯಾವುದು ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ ಅಂದರೆ ನಾರು. ಈ ನಾರು ಸಕ್ಕರೆ ಕಾಯಿಲೆ ಹತೋಟಿಯಲ್ಲಿಡ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ನಾನೀಗಾಗಲೇ ತಿಳಿಸಿದಾಗೆ ನಾರಿನಂಶ ಹೆಚ್ಚಾಗಿರೋ ಅಂದ್ರೆ ಕರಗೋ ನಾರಿದೆಯಲ್ಲ ಅದು ಈ ಚಿಕ್ಕ ಕರಳಿನಲ್ಲಿ ಏನಾಗುತ್ತೆ, ನೀರಿನ ಜೊತೆಗೆ ಬೆರ್ತ್ಕೊಂಡ್ಬಿಟ್ಟು ಲೋಳಿತರ ಆಗ್ಬಿಡತ್ತೆ. ಈ ಲೋಳಿತರ ಆದಾಗ ಆಹಾರ ಜೀರ್ಣಕ್ರಿಯೆಗೆ ಬೇಕಾಗುವಂತ ಎನ್ಝೈಮ್ಗಳು ಆಹಾರವನ್ನ ಪ್ರವೇಶಿಸಕ್ಕಾಗದ, ಅದು ಆಕ್ಚುಲಿ ಆಹಾರದ ಒಳಗೆ ನುಗ್ಗಿ ಆಹಾರವನ್ನ ಜೀರ್ಣಕ್ರಿಯೆಗೊಳಿಸುತ್ತೆ. ಆ ಕ್ರಿಯೆ ನಿಧಾನ ಆಗ್ಬಿಡುತ್ತೆ. ಇದು ಲೋಳಿತರ ಆಗಿ ಜಾರೋ ತರ ಆಗೋದ್ರಿಂದ ಕಿಣ್ವಗಳು ಅದರ ಪ್ರವೇಶ ಕಡಿಮೆ ಆದಾಗ ಈ ಆಹಾರಗಳು ಜೀರ್ಣ ಆಗೋದಿಲ್ಲ. ಆಹಾರ ಜೀರ್ಣ ಆಗೋದಿಲ್ಲ ಅಂದ್ರೆ ಸಕ್ಕರೆ ಪಿಷ್ಟ ಗ್ಲೂಕೋಸ್ ಆಗಿ ಪರಿವರ್ತನೆ ಒಂದು ನಿಧಾನ ಆಗುತ್ತೆ. ಇದು ಬಹಳ ಮುಖ್ಯ, ಸಕ್ಕರೆ ಕಾಯಿಲೆಯವರಿಗೆ ಬಹಳ ಮುಖ್ಯ. ಈ ರೀತಿ ಗ್ಲೂಕೋಸ್ ನಿಧಾನವಾಗಿ ಹೀರಲ್ಪಟ್ಟಾಗ ರಕ್ತದಲ್ಲೂ ಸಹ ಗ್ಲೂಕೋಸ್ನ ಪ್ರಮಾಣ ನಿಧಾನವಾಗಿ ಏರುತ್ತೆ. ಸೊ ಒಂದೇ ಸತಿ ರಕ್ತದ ಪ್ರಮಾಣ ಏರೋದಿಲ್ಲ. ಇದು ಬಹಳ ಒಳ್ಳೇದು ಸಕ್ಕರೆ ಕಾಯಿಲೆಯವರಿಗೆ. ಆದ್ರಿಂದನೇ ನಾರುಯುಕ್ತ ಆಹಾರವನ್ನ ಸೇವಿಸಿ ಅಂತ ಹೇಳೋದು. ನಾವು ಪ್ರತಿದಿನ ಇಷ್ಟು ನಾರನ್ನ ಸೇವಿಸಬೇಕು ಅಂತ ಏನಾದರೂ ಶಿಫಾರಸು ಅಥವಾ ಮಾನದಂಡಗಳು ಇದಾವೆ? ಹೌದು, ಖಂಡಿತ ಇದೆ. ನಮ್ಮ ರಾಷ್ಟ್ರೀಯ ಆಹಾರ ಪೋಷಣಾ ಸಂಸ್ಥೆ ಹೈದರಾಬಾದ್ ಅಲ್ಲಿರೋರು ಮತ್ತೆ ಅಮೆರಿಕನ್ ಕ್ಯಾನ್ಸರ್ ಸಂಸ್ಥೆ ಸಹ ಪ್ರತಿನಿತ್ಯ 20-25 ಗ್ರಾಂನಷ್ಟು ನಾರನ್ನ ಸೇವಿಸೋಕೆ ಮಾಡುತ್ತೆ. ಅಥವಾ ಏನ್ ಹೇಳ್ತಾರೆ ಅಂದ್ರೆ 1,000 kcal ಊಟ ಮಾಡ್ತಾ ಇದ್ರೆ ನೀವು ಅದರಲ್ಲಿ ಸುಮಾರು 12-13 ಗ್ರಾಂನಷ್ಟು ನಾರಿರ್ಬೇಕು. ಅಥವಾ ಒಟ್ಟಾಗಿ ತಗೊಂಡಾಗ ಪ್ರತಿನಿತ್ಯ 20-25 ಗ್ರಾಂನಷ್ಟು ನಾರನ್ನ ಸೇವಿಸಬೇಕು. ಇದೇನು ದೊಡ್ಡ ಕಷ್ಟದ ಕೆಲಸವಲ್ಲ. ಪ್ರತಿನಿತ್ಯ ನಾವು ತರಕಾರಿನ ಸೇವಿಸೋದ್ರಿಂದ ಸಂಪೂರ್ಣವಾದ ಕಾಳು ಈ ಧಾನ್ಯಗಳ ಸೇವನೆಯಿಂದ ಬಹಳ ಸುಲಭವಾಗಿ 20 ಗ್ರಾಂ ನಾರನ್ನ ನಾವು ಪಡಿಬಹುದು. ಇದರ ಜೊತೆಗೆ ನೀರನ್ನು ಸಹ ಚೆನ್ನಾಗಿ ಸೇವಿಸಬೇಕು. ನೀರು ಕೂಡ ಈ ನಾರಿನ ಜೊತೆ ಇರಬೇಕು. ಯಾಕೆ ನಾನು ಈಗಾಗಲೇ ಹೇಳಿದೆ ಕರಗುವ ನಾರಿಗೆ ನೀರು ಬೇಕು ಅಂತ. ಏನಾಗುತ್ತೆ, ನಾರನ್ನು ಪದಾರ್ಥವನ್ನು ಹೆಚ್ಚು ಸೇವಿಸಿ ನೀರನ್ನ ಇದು ಮಾಡಿದಾಗ ಅದು ಉಬ್ಬಿ ಕಾರ್ಯಗಳಿಗೆ ಅಡಚಣೆ ಆಗೋದ್ರಿಂದ ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ. ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಸಹ ಅನುಭವ, ಕೆಲವು ಸತಿ ಆತರ ಕಂಪ್ಲೇಂಟ್ ಮಾಡಿ ನೀವು ಹೇಳಿದ್ರಿ ತಿಂದ್ವಿ ನಾವು, ಯಾರ ತಜ್ಞರ ಹತ್ರ ಹೇಳ್ತಾರೆ ನೀವು ಹೇಳಿದ್ರಿ ಅಂತ ನಾವು ನಾರಿನ ಪದಾರ್ಥ ತಿಂದ್ವಿ ನಮ್ಗೆ ಗ್ಯಾಸ್ ಆಯ್ತು, ತುಂಬಾ ಅನ್ಕಂಫರ್ಟಬಲ್ ಆಯ್ತು, ಹೊಟ್ಟೆಯಲ್ಲಿ ತೊಂದರೆ ಆಯ್ತು ಅಂತ. ಅದ್ ಯಾವಾಗ ಆಗುತ್ತೆ ಅಂದ್ರೆ ನೀರನ್ನ ಸರಿಯಾಗಿ ಕುಡಿದೆ ಇದ್ದಾಗ. ನೀರು ಚೆನ್ನಾಗಿ ಕುಡಿದಾಗ ಈ ಕರಗೋ ನಾರು ಮತ್ತೆ ಕರಗದಿರೋ ನಾರನ್ನು ಒಂದು ಬಲ್ಕ್ ಅಂತ ನಾವೇನ್ ಹೇಳ್ತೀವಿ ಅದು ಆಗಿ ಮಲವಿಸರ್ಜನೆ ಸಲೀಸಾಗುತ್ತೆ. ಅಂದ್ರೆ ಈಗ ಈ ಮೊಳಕೆ ಕಾಳುಗಳು ಇರ್ತಾವಲ್ಲ ಅದನ್ನು ಬಳಸ್ಕೋಬಹುದೇ? ಖಂಡಿತವಾಗಿ ಖಂಡಿತ, ಮೊಳಕೆ ಸಮೇತ ಬಳಸಿದಾಗ ನಾರು ಸಿಕ್ಕತ್ತೆ. ಮೊಳಕೆ ಸಮೇತ ಮತ್ತೆ ಕಾಳು ಹೊರಪದರ ಇರೋದ್ರಿಂದ ಖಂಡಿತವಾಗಿ ನಾರು ಸಿಕ್ಕತ್ತೆ. ಈಗ ಸಾಧಾರಣವಾಗಿ ನಾವು ಈ ಹಣ್ಣುಗಳನ್ನ ವಿಶೇಷವಾಗಿ ಮಾವಿನ ಹಣ್ಣು ಇಂಥವನ್ನ ಸಿಪ್ಪೆನ ತಿನ್ನೋದಿಲ್ಲ. ಸಿಪ್ಪೆ ಸಹಿತ ತಿಂದ್ರೆ ಏನಾದ್ರೂ ಈ ನಾರಿನಂಶ ಸೇರ್ಬೋದು ದೇಹಕ್ಕೆ? ಕೆಲವು ಸಿಪ್ಪೆ ಸಮೇತ ತಿನ್ಬಹುದು, ತೊಂದರೆ ಏನಿಲ್ಲ. ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಸೌತೆಕಾಯಿ, ಬಹಳ ಜನಕ್ಕೆ ಸೌತೆಕಾಯಿ ಸಿಪ್ಪೆ ತೆಗೆದು ಬಿಟ್ಟು ತಿನ್ನೋ ರೂಢಿ, ನಮ್ಗೆ ಬೇಕಾಗಿಲ್ಲ. ಆತರ ಕೆಲವು ತರಕಾರಿಗಳು, ಈಗ ಕ್ಯಾರೆಟ್ ತುಂಬಾ ಸಿಪ್ಪೆ ಎರಿಯೋದು ಬೇಕಾಗಿಲ್ಲ, ಹೀರೆಕಾಯಿ ಸಿಪ್ಪೆ ತೆಗೆಯೋದು ಬೇಕಾಗಿಲ್ಲ ಜಾಸ್ತಿ. ಕೆಲವಿಗೆ ನಮ್ಗೆ ಅಭ್ಯಾಸ ಅದು ತುಂಬಾ ಚೆನ್ನಾಗಿ ಕಾಣ್ಬೇಕು ಆಹಾರ ಅಂತ ಇದು ಮಾಡ್ತೀವಿ. ಬಟ್ ಕೆಲವು ಏನಾಗುತ್ತೆ, ನಮ್ಗೆ ತಿನ್ಲಿಕ್ಕೆ ಕಷ್ಟ ಆಗುವಂತದ್ದು ವಿಧಿ ಇಲ್ದಾಗ ಸಿಪ್ಪೆ ತೆಗಿಬೇಕಾಗುತ್ತೆ. ಕಹಿ ಅಂಶ ಇದ್ದಾಗ, ಕಹಿ ಅಂಶ ಇದ್ದಾಗ ಸ್ವಲ್ಪ ಸಿಪ್ಪೆ ದಪ್ಪ ಇದ್ದಾಗ ತಿನ್ನಕಾಗದು. ಎಲ್ಲಿ ನಾವು ಸೇವನೆ ಮಾಡಬಹುದು ಅಂತ ಕಡೆ ಸಿಪ್ಪೆ ಸಮೇತ ತಿನ್ನೋದು ಬಹಳ ಒಳ್ಳೇದು. ಯಾಕಂದ್ರೆ ಅದರಲ್ಲೂ ಸಾಕಷ್ಟು, ನನಗಾಗ್ಲೇ ಹೇಳಿದೆ ಹೌದು, ನಾರಿ ಅದರಲ್ಲೂ ಕರಗದಿರುವಂತ ನಾರು ಬಹಳ ಇರುತ್ತೆ ಅದರಲ್ಲಿ. ಇನ್ನು ಮುಖ್ಯವಾಗಿ ಕೊನೆಯದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾರುಯುಕ್ತ ಆಹಾರವನ್ನ ಸೇವಿಸಬಹುದೇ? ತಾವೇನು ಈ ಶಿಫಾರಸು ಹೇಳಿದ್ರಲ್ಲ ಅದಕ್ಕಿಂತ ಹೆಚ್ಚಾಗಿ ಸೇವಿಸಬಹುದೇ ಅಂತ? ಇಲ್ಲ, ಬೇಡ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ತುಂಬಾ ಆಹಾರ ಪದಾರ್ಥದಲ್ಲಿ ನಾರಿರೋದು ಸಹ ಒಳ್ಳೇದಲ್ಲ. 30-35 ಗ್ರಾಂ ಆತರ ಕೆಲವು ಸತಿ ಅದಾಗುತ್ತೆ, ಓ ನಾರಿರೋ ಸೇದ ಏನಾಗುತ್ತೆ. ನಾನು ಈಗಾಗಲೇ ಮುಂಚೆನೆ ಹೇಳಿದೆ ನಿಮ್ಗೆ, ಜೀರ್ಣಕ್ರಿಯೆ ನಿಧಾನ ಆಗುತ್ತೆ ಮತ್ತು ಆಹಾರಾಂಶಗಳು ಅದು ಗ್ಲೂಕೋಸೆ ಆಗ್ಬೋದು ಬೇರೆ ಆಹಾರ ಯಾವುದನ್ನು ಈರಲ್ಪಡಲ್ಲ, ಅದು ಒಂದು ತೊಡಕು. ಸೊ ಹೆಚ್ಚಿದ್ದಾಗ ಗ್ಲೂಕೋಸ್ ಜೊತೆಗೆ ನಿಮ್ಗೆ ಕಬ್ಬಿಣ, ಕ್ಯಾಲ್ಸಿಯಂ ಇಂಥ ಖನಿಜಾಂಶಗಳು ಸಹ ಈರ್ಲಿಕ್ಕೆ ತೊಂದರೆ ಆಗುತ್ತೆ ನಾರು ಜಾಸ್ತಿ ಇದ್ದಾಗ. ಸೊ ಹಾಗೇನಾಗುತ್ತೆ, ಬೇರೆ ಬೇರೆ ನಮ್ಗೆ ಕಬ್ಬಿಣದ ಕೊರತೆ ಬಂದು ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅನಿಮಿಕ್ ಆಗ್ಬಹುದು. ಸೊ ಈ ತರ ತೊಂದರೆಗಳು ಕಾಣಿಸ್ಕೊಳ್ತವೆ. ಆದ್ರಿಂದ ಸಾಧಾರಣವಾಗಿ 20-25 ಗ್ರಾಂ ಸಾಕು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಸೇವನೆ ಒಳ್ಳೇದಲ್ಲ. ಆಮೇಲೆ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇಷ್ಟು ಸೇವಿಸುವಾಗ ಜೊತೆಗೆ ಚೆನ್ನಾಗಿ ನೀರನ್ನ ಕುಡಿಯೋದು ಒಳ್ಳೇದು. ಮತ್ತೆ ಈಗ ನಾವು ಬೆಳಗ್ಗೆ ಹೊತ್ತು ಉಪಹಾರ ತಗೊಳ್ತೀವಿ, ಮಧ್ಯಾಹ್ನದ ಊಟ ಮಾಡ್ತೀವಿ, ರಾತ್ರಿ ಹೊತ್ತು ಊಟ ಮಾಡ್ತೀವಿ, ಈ ಮೂರು ಆಹಾರ ಸೇವನೆಯಲ್ಲಿ ಯಾವ್ದ್ರಲ್ಲಿ ಹೆಚ್ಚು ನಾರನ್ನ ತೆಗೆದುಕೊಂಡ್ರೆ ಒಳ್ಳೇದು? ನನ್ನ ಪ್ರಕಾರ ಮೂರನ್ನು ಸಮಭಾಗ ಮಾಡೋದು ಒಳ್ಳೇದು. ಅಥವಾ ಈ ಸಕ್ಕರೆ ಕಾಯಿಲೆ ಇರೋರು ಕೆಲವರಿಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಮೆಂತ್ಯವನ್ನ ಬೆಳಗ್ಗೆನೆ ಬೆಳಗಿನ ಜಾವದಲ್ಲೇ ಮೆಂತ್ಯ ಪುಡಿ ಮಾಡಿ ಇಟ್ಕೋಬಹುದು, ಅದನ್ನ ಪುಡಿ ಮಾಡಿ ಕೆಲವರು ಅದನ್ನ ನೀರಿಗೆ ಬೆರೆಸಿ ಉಂಡೆ ಮಾಡಿ ಕುಡಿಬಹುದು. ಇಲ್ಲ ಅಂದ್ರೆ ಹಾಗೆ ಬೇಕಾದ್ರೂ ಬಾಯಿಗೆ ಹಾಕೊಂಡು ತಿನ್ಬಹುದು, ಆದ್ರೆ ನೀರು ಮಾತ್ರ ಚೆನ್ನಾಗಿ ಕುಡಿಬೇಕು. ಇದು ಕೆಲವು ಸತಿ ನಮ್ಮ ಅನುಭವದಲ್ಲಿ ಏನಾಗುತ್ತೆ, ಓಟ್ಸ್ ತಿನ್ನಕ್ಕೆ ಹೇಳ್ತೀವಿ ಸಾಮಾನ್ಯ ನಗರ ಪ್ರದೇಶದವ್ರಿಗೆ, ವಿಶೇಷವಾಗಿ ಅತಿಕಾಯದ ಸಮಸ್ಯೆ ಇರುತ್ತಲ್ಲ, ಅವರು ಈಗ ಓಟ್ಸ್ ಅನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಹಸು ಬಹಳ ಕಡಿಮೆ ಆಗುತ್ತೆ, ಪ್ರಮಾಣ ಜಾಸ್ತಿ ತಿಂತೀವಿ, ನೀರಿನ ಜೊತೆಗೆ ತಿಂತೀವಿ, ಹೊಟ್ಟೆ ಹಸು ಕಡಿಮೆ, ಶಕ್ತಿಯ ಬಿಡುಗಡೆನೂ ಕಡಿಮೆ. ಅದೇ ರೀತಿ ಮೆಂತ್ಯ ಸಹ, ಈ ಡಯಾಬಿಟಿಸ್ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಚೆನ್ನಾಗಿ ಮೆಂತ್ಯವನ್ನ ತಿಂದು ನೀರು ಕುಡಿದಾಗ ನಾರಿನ ಬಿಡ ಬೇಗ ಹೊಟ್ಟೆ ಹಸುವಾಗೋದಿಲ್ಲ ಅವ್ರಿಗೆ, ಆ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ. ಆಮೇಲೆ ಬೇರೆ ಏನು ತಿನ್ಬೋದು ಅದನ್ನ ಕಡಿಮೆ ತಿಂತಾರೆ, ಅದನ್ನ ಜೊತೆಗೆ ತಿಂದಾಗ ಅದನ್ನ ಕಡಿಮೆ ತಿಂತಾರೆ. ಸಾಮಾನ್ಯವಾಗಿ ಈ ತೂಕ ಇಳಿಸೋರಿಗೆ ಬೆಳಗಿನ ಹೊತ್ತು ಇಂಥವನ್ನ ರೆಕಮೆಂಡ್ ಮಾಡ್ತೀವಿ, ಏನಂದ್ರೆ ಓಟ್ಸು ಈ ತರವನ್ನ ತಗೊಂಡಾಗ ಮಧ್ಯಾಹ್ನದ ತನಕ ಅವ್ರಿಗೆ ಶಕ್ತಿಯ ಬಿಡುಗಡೆನೂ ನಿಧಾನವಾಗಿ ಆಗ್ತಾ ಇರುತ್ತೆ, ಮತ್ತೆ ಒಳ್ಳೇದನ್ನು ಸಹ ಆರೋಗ್ಯ, ಎಷ್ಟೋ ವಿಷಕಾರಕಗಳನ್ನ ಇದು ಈರ್ಬಿಡತ್ತೆ, ಅದರಿಂದ ದೇಹಕ್ಕೆ ಬಹಳ ಒಳ್ಳೇದು. ವಿಶೇಷವಾಗಿ ಹುರುಳಿಕಾಳು ಇದೆ, ಬಹಳ ಗಟ್ಟಿಯಾದ ಕಾಳು, ಮತ್ತೆ ಅದರಲ್ಲಿ ಇದೆ ಇದೆ ನಾರಿನಂಶ ಬಹಳ ಚೆನ್ನಾಗಿದೆ. ನಾನು ಈಗಾಗಲೇ ಯಾವುದೇ ಕಾಳು ತಗೊಳ್ಳಿ, ಹುರುಳಿಕಾಳಲ್ಲಿ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಪ್ಲಸ್ ನಾರಿನಂಶ ಇವೆಲ್ಲ ಕಾಳಲ್ಲೂ ಇರುತ್ತೆ. ಆದ್ರೆ ಎಲ್ಲವನ್ನು ಬೇಳೆಗಿಂತ ಕಾಳಿನ ರೂಪದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು, ಮತ್ತೆ ತಾವು ತಿಳಿಸ್ದಂಗೆ ಮೊಳಕೆ ಬರ್ಸಿನೂ ಉಪಯೋಗಿಸೋದು ಇನ್ನೂ ಒಳ್ಳೇದು. ಇನ್ನು ಬಹಳ ತೆಗೆದ್ಬಿಟ್ರೆ ಈ ನಾರಿನಂಶ ಬಹಳಷ್ಟು ಕಡಿಮೆ ಆಗೋಗುತ್ತೆ, ಬಹಳಷ್ಟು ಕಡಿಮೆ ಆಗುತ್ತೆ. ಮೊಳಕೆ ಓಡಿಸೋದ್ರಿಂದ ಏನಂತ ಖಂಡಿತ ಏನು ತೊಂದರೆ ಇಲ್ಲ, ಮೊಳಕೆ ಓಡಿಸಿದ್ಬಿಟ್ಟು ಇನ್ನು ಈ ನಾರಿನ ಜೊತೆಗೆ ಬೇರೆ ಬೇರೆ ಆಹಾರಾಂಶಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ರಾಗಿ ಸರಿ ಇದೆಲ್ಲ ಮಾಡುವಾಗ ಮೊಳಕೆ ಹೊಡೆಸಿ ತೆಗೆದು ಬಿಡ್ತಾರೆ ಅದನ್ನ, ಮೊಳಕೆ ಅಂತ ತೆಗಿತಾರೆ. ಮಕ್ಕಳಿಗೆ ಮಳೆಯ ಮಕ್ಕಳಿಗೆ ಇಷ್ಟೊಂದು ನಾರು ಬೇಕಾಗದೆ ಇರೋದ್ರಿಂದ ಜಠರ ಇನ್ನು ಸಣ್ಣ ಪ್ರಮಾಣದಲ್ಲಿ ಇದೆ, ಆದ್ರಿಂದ ಅವ್ರಿಗೆ ಬೇಕಾಗದೆ ಜೀರ್ಣ ಆಗೋ ರೀತಿ ಮಾಡ್ತಾರೆ ಅವ್ರಿಗೆ. ದೊಡ್ಡವ್ರಿಗೆ ಬೇಕಾಗಿಲ್ಲ, ದೊಡ್ಡವ್ರು ಮಾಲ್ಟ್ ಕುಡಿಬೇಕು ಅಂದಾಗ ಸಿಪ್ಪೆ ಸಮೇತ ತಗೊಳ್ಳೋದು ಒಳ್ಳೇದು. ಮೊಳಕೆ ಸಮೇತ ತಗೋಬಹುದು, ಮೊಳಕೆ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ದೊಡ್ಡವ್ರು ಮೊಳಕೆ ಸಮೇತ ತಗೋಬಹುದು, ಸಿಪ್ಪೆ ಅಂತೂ ತೆಗಿಲೇಬಾರ್ದು. ಸ್ವಲ್ಪ ದೊಡ್ಡ ಜರಡಿಯಲ್ಲಿ ಜರಡಿ ಆಡ್ಬೇಕು. ಮಕ್ಕಳಿಗಾರ ನಮ್ಗೆಲ್ಲ ಗೊತ್ತಿದೆ, ಆ ಸರಿ ಮಾಡುವಾಗ ಏನ್ ಮಾಡ್ತೀವಿ, ತೆಳು ಪಂಚೆ ಬಟ್ಟೆ ತರ ತಗೊಂಡು ಮಾಡ್ತೀವಿ, ಯಾಕಂದ್ರೆ ನಾರು ಬರಬಾರ್ದು ಅಂತ. ಇನ್ನು ಯಾಕಂದ್ರೆ ಜೀರ್ಣಕ್ರಿಯೆ ಫುಲ್ ಬೆಳವಣಿಗೆ ಆಗಿರೋದಿಲ್ಲ ಅವ್ರದ್ದು, ಜಠರ ಸಣ್ಣಕ್ಕರಲ್ಲೆಲ್ಲ. ಆದ್ರಿಂದ ವಿಶೇಷವಾಗಿ ಸೊಪ್ಪು ತರಕಾರಿಗಳನ್ನು ವಿಶೇಷವಾಗಿ ಬಳಸಬೇಕಾಗುತ್ತೆ. ಮಲಬದ್ಧತೆ ಇರೋರು ದಿನಾ ಸೊಪ್ಪು ತಿನ್ನೋದು ಒಳ್ಳೇದು. ಹಸಿರು ಸೊಪ್ಪು ಯಾವುದೇ ರೀತಿಯ ಸೊಪ್ಪಾಗ್ಲಿ, ಯಾವುದೇ ರೀತಿಯ ಅಡುಗೆ ಇರಲಾದ್ರೂ ಅದನ್ನ ಬಳಸಿ ಉಪಯೋಗಿಸೋದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅದರಲ್ಲಿ ಕರಗದಿರೋ ನಾರು ತುಂಬಾ ಇರುತ್ತೆ. ಆಮೇಲೆ ಸೊಪ್ಪಲ್ಲಿ ಇನ್ನೊಂದು ಹೇಳಲಿಕ್ಕೆ ಶುರು ಮಾಡ್ತೀನಿ, ಬರೀ ಎಲೆ ಬಿಡಿಸ್ಕೊಳ್ಳೋದಕ್ಕಿಂತ ಕಾಂಡದ ಸಮೇತ ಉಪಯೋಗಿಸೋದು ಒಳ್ಳೇದು. ಅದು ಒಂದು ಅಭ್ಯಾಸ ಇದೆ ನಮ್ಗೆ, ಬರೀ ಆ ಎಲೆಗಳನ್ನ ಬಿಡಿಸ್ಕೊಂತೀವಿ, ಆ ಕಾಂಡನ ತೆಗ್ದಾಕ್ಬಿಡ್ತೀವಿ, ಆ ಎಳೆ ಕಾಂಡ ಸಮೇತ ಕತ್ತರಿಸಾಕೋದು ಬಹಳ ಒಳ್ಳೇದು. ವಿಶೇಷವಾಗಿ ಅರವೆ ಸೊಪ್ಪು, ಅರವೆ ಸೊಪ್ಪು, ಆಮೇಲೆ ಇನ್ನೂ ಒಂದು ಸೊಪ್ಪು ಬರುತ್ತೆ ಅದು ಸಹ ಕಣ್ಣಿಗೆ ಬಹಳ ಒಳ್ಳೇದು. ಗಣಕೆ ಸೊಪ್ಪು ಈ ತರದ್ದೆಲ್ಲ ಕಡ್ಡಿ ಸಮೇತ ಉಪಯೋಗಿಸಿದ್ರೆ ಬಹಳ ಒಳ್ಳೇದು. ಮತ್ತೆ ನುಗ್ಗೆ ಸೊಪ್ಪು ಬರುತ್ತೆ, ನುಗ್ಗೆ ಸೊಪ್ಪು ಬಹಳ ಒಳ್ಳೆ, ನಾರಿನಂಶ ಇರುತ್ತೆ, ತುಂಬಾ ನಾರಿನಂಶ ಇರುತ್ತೆ. ಯಾವುದೇ ಸೊಪ್ಪು ತಗೊಳ್ಳಿ, ಯಾವುದೇ ಸೊಪ್ಪು ತಗೊಂಡ್ರು ಆ ನಾರಿನಂಶ ಇರುತ್ತೆ. ಆದ್ರಿಂದ ಇವತ್ತು ಆಧುನಿಕತೆ ಜಾಸ್ತಿ ಆದಾಗೆ ತಾವು ತಿಳಿಸಿದಾಗೆ ಈ ಸಂಸ್ಕೃತ ಪದಾರ್ಥಗಳನ್ನ ಸೇವನೆ ಮಾಡೋದು ಹೆಚ್ಚೆಚ್ಚು, ಇದು ಎಲ್ಲ ಕಡೆ ಇದೆ. ಈಗ ಗ್ರಾಮೀಣ ಪ್ರದೇಶದಲ್ಲೂ ಇದು ಜಾಸ್ತಿ ಆಗ್ತಾ ಇದೆ, ಮತ್ತೆ ಆಕರ್ಷಕವಾಗಿ ಕಾಣುತ್ತೆ. ನಮ್ಮ ಮಹಿಳೆಯರಿಗೆ ಒಂದು ಭಾವನೆ, ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಅಂತ. ಬೆಳಗಿರ ಅಕ್ಕಿನೇ ಬಳಸಬೇಕು, ಬಳಸಬೇಕು, ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಇದು ಇದೆ. ಆ ಒಂದು ತಪ್ಪು ಭಾವನೆ ಬಿಟ್ರೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ನಾರಿನಂಶದ ಕೊರತೆ ಬರಬಾರ್ದು. ಸಾಂಪ್ರದಾಯಿಕವಾದ ನಮ್ಮ ಆಹಾರ ಪದ್ಧತಿ ಏನಿದೆ ಅದನ್ನ ನಾವು ಅನುಸರಿಸಿಕೊಂಡು ಹೋದ್ರೆ ನಮಗೆ ನಾರಿನ ಕೊರತೆ ಬರಬಾರ್ದು. ತಾವು ತಿಳಿಸ್ದಂಗೆ ನಾವೇನ್ ಮಾಡ್ತಾ ಇದೀವಿ, ಬದಲಾವಣೆ ಮಾಡ್ಕೋತಾ ಹೋಗ್ತಾ ಇದೀವಿ ನಮ್ಮ ಆಹಾರ ಪದ್ಧತಿಯಲ್ಲಿ. ಅದು ನಗರ ಪ್ರದೇಶದಲ್ಲಿ ಇತ್ತು, ಈಗ ಅದು ನಮ್ಮ ಅನುಭವದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಶುರು ಮಾಡಿದ್ದಾರೆ. ಆ ಒಂದು ಹೆಚ್ಚು ಪಾಲಿಶ್ ಕೊಡೋದು, ಈ ತರ ಸಂಸ್ಕರಿಸಿದ ಆಹಾರವನ್ನ ಸೇವಿಸೋದು. ಆದ್ರೆ ಹೆಚ್ಚೆಚ್ಚು ಈ ಮಾಂಸಾಹಾರದಲ್ಲಿ ಈ ನಾರಿನಂಶ ಇರೋದಿಲ್ಲ, ಮಾಂಸಾಹಾರದಲ್ಲಿ ನಾರಿನಂಶ ಸೇವನೆಯನ್ನು ಸ್ವಲ್ಪ ಹೆಚ್ಚಾಗಿರೋದು ಈ ಸಮಸ್ಯೆಗೆ ಕಾರಣ ಇರ್ಬೋದು. ಅದು ಒಂದು ಕಾರಣ ಇರ್ಬೋದು, ನಾರಿನಂಶ ಬರೋದೇ ಆ ಗಿಡಗಳ ಭಾಗದಿಂದ, ನಾರು ಬರೋದೇ ಆ ಗಿಡದ ಕಾಂಡದಿಂದ, ಎಲೆಗಳಲ್ಲಿ, ಆ ಸಿಪ್ಪೆಗಳಲ್ಲಿ. ಇಂಥ ಒಂದು ಸಸ್ಯಾಹಾರಕ್ಕೆ ಸಂಬಂಧಪಟ್ಟ ಆಹಾರದಲ್ಲಿ ಮಾತ್ರ ಈ ನಾರಿನಂಶ ಇರುತ್ತೆ. ಸಸ್ಯಾಹಾರ ಇಲ್ದಿರೋ ಮಾಂಸಾಹಾರದಲ್ಲಿ ನಾರಿನಂಶ ಅಷ್ಟು ಇರೋದಿಲ್ಲ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಆಹಾರದಲ್ಲಿ ಈ ನಾರಿನ ಪ್ರಾಮುಖ್ಯತೆ ಏನು, ಮತ್ತೆ ಇದನ್ನ ಬಳಸೋದ್ರಿಂದ ನಮ್ಗೆ ಯಾವ ರೀತಿಯಾದಂತಹ ಅನುಕೂಲಗಳಿದಾವೆ ಅನ್ನೋದನ್ನ ತಿಳಿಸೋಣ ಅಂತ ಅಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಜಮುನಾ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಈ ಕುರಿತು ಡಾಕ್ಟರ್ ಜಮುನಾ ಕೆವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಕೆಚ್ಚಲ್ಬಾವು ರೋಗ ನಾನಾ ಜಾತಿಯ ಸೂಕ್ಷ್ಮಾಣುಗಳಿಂದ ಹಸು ಮತ್ತು ಎಮ್ಮೆಗಳಲ್ಲಿ ಕಂಡುಬರುತ್ತೆ. ಈ ಕೆಚ್ಚಲ್ಬಾವು ರೋಗದಿಂದ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ, ಅಲ್ಲದೆ ಈ ರೋಗದಿಂದ ಹಸುಗಳು ಸಾಯಲೂಬಹುದು. ಮುಖ್ಯವಾಗಿ ಈ ರೋಗ ಹಾಲನ್ನು ಕರೆಯುವಂಥ ವ್ಯಕ್ತಿಯ ಕೈಗಳಿಂದ ಮತ್ತು ಹಾಲನ್ನು ಕರೆಯುವಂಥ ಯಂತ್ರದಿಂದ ಹರಡುತ್ತೆ. ಮೊಲೆ ಮತ್ತು ಮೊಲೆ ತೊಟ್ಟಿನ ಮೇಲೆ ಗಾಯಗಳಾದಾಗ ವಿಷಕ್ರಿಮಿಗಳು ಈ ಮೊಲೆಗೆ ಹೋಗಿ ಕೆಚ್ಚಲಲ್ಲಿ ಊತವನ್ನು ಉಂಟು ಮಾಡ್ತವೆ. ದನುಗಳ ಕೊಟ್ಟಿಗೆ ಸ್ವಚ್ಛತೆಯನ್ನು ನಾವು ಕಾಪಾಡದೇ ಇದ್ದರೆ ಈ ರೋಗ ಹರಡುತ್ತೆ. ಜೊತೆಗೆ ನಮ್ಮ ಜಾನುವಾರುಗಳ ಸ್ವಚ್ಛತೆ ಕಾಪಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಕೆಚ್ಚಲು ಬಾವು ರೋಗದಲ್ಲಿ ಕೆಚ್ಚಲು ಊದ್ಕೊಂಡಿರುತ್ತೆ, ಕೆಚ್ಚಲಿಗೆ ತುಂಬ ನೋವಾಗ್ತಾ ಇರುತ್ತೆ, ಜೊತೆಗೆ ಅದು ಬಿಸಿಯಾಗಿರುತ್ತೆ, ಹಾಲು ಕೆಟ್ಟಿರುತ್ತೆ, ಹಾಲಿನಲ್ಲಿ ರಕ್ತ ಮತ್ತು ಸಣ್ಣ ಗಡ್ಡೆಗಳು ಕೂಡ ಕಾಣಿಸ್ಕೊಳ್ತವೆ. ಹಾಲು ನೀರಿನಂತೆ ಅಥವಾ ಮೊಸರಿನಂತೆ ಇರಬಹುದು. ಕೆಲವು ಹಸುಗಳಲ್ಲಿ ವಿಪರೀತ ಜ್ವರ ಬರುತ್ತೆ, ನೀರು ಕುಡಿಯೋದು ಮತ್ತು ಆಹಾರ ಸೇವನೆ ಇರದೇ ಇರಬಹುದು. ಈ ಒಂದು ಕೆಚ್ಚಲು ಬೇನೆ ಅತಿ ತೀವ್ರವಾಗಿದ್ದರೆ ಕೆಲವು ಹಸುಗಳು ಇದ್ದಕ್ಕಿದ್ದಾಗೆ ಬಿದ್ದು ಮುಖ್ಯವಾದ ರೋಗದ ಲಕ್ಷಣಗಳನ್ನು ತೋರಿಸ್ತಲೇ ಸಾಯಬಹುದು. ಕೆಚ್ಚಲು ಬೇನೆ ಬೇಗ ವಾಸಿಯಾಗದೇ ಇದ್ದರೆ ಕೆಚ್ಚಲು ಬಹಳ ಗಟ್ಟಿಯಾಗುತ್ತೆ, ಹಾಲಿನ ಪ್ರಮಾಣ ಬಹಳ ಕಡಿಮೆಯಾಗಿ ನೀರಿನ ತರಹ ಇರುತ್ತೆ. ಈ ಕೆಚ್ಚಲು ಬಾವಿನ ವಿರುದ್ಧ ನಾವು ಕೆಲವೊಂದು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಹಸು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕಾಗತ್ತೆ. ಅವುಗಳನ್ನು ಕಟ್ಟುವಂಥ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು, ಜೊತೆಗೆ ಒಣಸ್ಥಿತಿಯಲ್ಲಿರಬೇಕು. ಕೆಚ್ಚಲನ್ನು ಚೆನ್ನಾಗಿ ತೊಳೆದ ನಂತರ ನಾವು ಹಾಲನ್ನು ಕರಿಬೇಕಾಗತ್ತೆ. ಒಂದು ಹಸು ಅಥವಾ ಎಮ್ಮೆಯ ಹಾಲನ್ನು ಕರೆದ ಮೇಲೆ ಆ ಹಾಲನ್ನು ಕರೆಯುವಂಥವರು ತಮ್ಮ ಕೈಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಕೆಲವೊಂದು ಈ ಸೋಂಕುನಾಶಕ ದ್ರಾವಣದಲ್ಲಿ ಕೈಗಳನ್ನು ಅದ್ದಿ ಆನಂತರ ಬೇರೆ ಹಸು ಅಥವಾ ಎಮ್ಮೆಯ ಹಾಲನ್ನು ಕರಿಬೇಕಾಗತ್ತೆ. ಇದರಿಂದ ರೋಗ ಹರಡೋದಿಲ್ಲ. ಹಾಲನ್ನು ಕರೆದ ಮೇಲೆ ಆ ಹಸುವಿನ ಅಥವಾ ಎಮ್ಮೆಯ ಆ ಕೆಚ್ಚಲಿನ ಮೊಲೆಯ ತೊಟ್ಟಿನ ತುದಿಯನ್ನು ನಾವು ಈ ಸೋಂಕು ನಿವಾರಕ ದ್ರಾವಣದಲ್ಲಿ 2-3 ನಿಮಿಷ ಅದ್ದಬೇಕಾಗತ್ತೆ. ಮುಖ್ಯವಾಗಿ 1-2 ಚಮಚದಷ್ಟು ಈ ಸೋಂಕು ನಿವಾರಕವನ್ನು ನಾವು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ದ್ರಾವಣ ಮಾಡಿಕೊಂಡು ಅದರಲ್ಲಿ ಈ ಮೊಲೆಯ ತೊಟ್ಟಿನ ತುದಿಗಳನ್ನು ಅದ್ದಬೇಕಾಗತ್ತೆ. ಇದರಿಂದ ಸೂಕ್ಷ್ಮಾಣುಗಳು ಈ ಕೆಚ್ಚಲಿನ ಒಳಗಡೆ ಹೋಗೋದು ಕಡಿಮೆ ಆಗುತ್ತೆ. ಅದೇ ರೀತಿ ಹಸು ಅಥವಾ ಎಮ್ಮೆ ಕರು ಹಾಕೋದಕ್ಕೆ 1-2 ತಿಂಗಳು ಮೊದಲೇ ತಜ್ಞರ ಸಲಹೆಯಂತೆ ಒಂದೊಂದು ಮೊಲೆಗೆ ಒಂದೊಂದು ಟ್ಯೂಬ್ನಲ್ಲಿರುವಂಥ ಔಷಧವನ್ನು ಹಾಕಿದರೆ ಈ ಕೆಚ್ಚಲು ಬಾವು ರೋಗ ಕರು ಹಾಕಿದ ನಂತರ ಬಹುಶಃ ಬರೋದಿಲ್ಲ, ಅಕಸ್ಮಾತ್ ಬಂದರೂ ಕೂಡ ಅಷ್ಟೊಂದು ತೀವ್ರವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಕೆಚ್ಚಲು ಅಥವಾ ಮೊಲೆ ಮೇಲೆ ಗಾಯಗಳನ್ನು ನಾವು ಅಲಕ್ಷ್ಯ ಮಾಡಬಾರ್ದು. ತಕ್ಷಣವೇ ವೈದ್ಯರಿಂದ ನಾವು ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ. ಕೆಚ್ಚಲು ಅಥವಾ ಮೊಲೆ ಮೇಲೆ ಗಾಯಗಳೇನಾದರೂ ಉಂಟಾದರೆ ಅದನ್ನು ಅಲಕ್ಷ್ಯ ಮಾಡದಲೇ ನಾವು ತಕ್ಷಣ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ. ವೈರಸ್ನಿಂದ ಬರುವಂಥ ರೋಗಗಳಲ್ಲಿ ಈ ಕಾಲುಬಾಯಿ ಜ್ವರ ಬಹಳ ಮುಖ್ಯವಾದದ್ದು. ಮುಖ್ಯವಾಗಿ ಕಾಲುಬಾಯಿ ಜ್ವರ ಅತಿ ಸೂಕ್ಷ್ಮಾಣುವಿನಿಂದ ಅಂದರೆ ವೈರಸ್ನಿಂದ ಬರುತ್ತೆ. ಹಸು, ಎಮ್ಮೆ, ಹಂದಿ, ಕುರಿ ಮತ್ತು ಮೇಕೆನಲ್ಲಿ ಬರುತ್ತೆ. ವರ್ಷದಲ್ಲಿ ಯಾವ ಬೇಕಾದರೂ ಕೂಡ ಈ ಕಾಲುಬಾಯಿ ರೋಗ ಬರಬಹುದು. ಆದರೆ ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಇದು ಬರುತ್ತೆ. ವೈರಸ್ಗಳು ಇರುವಂಥ ನೀರು ಮತ್ತು ಆಹಾರವನ್ನು ಜಾನುವಾರುಗಳು ಸೇವನೆ ಮಾಡೋದರಿಂದ, ಜೊತೆಗೆ ಉಸಿರಾಟದ ಮೂಲಕ ಕೂಡ ಇದು ಬರುತ್ತೆ. ಒಂದು ಸಾರಿ ಬಂದರೆ 100%ರಷ್ಟು ಜಾನುವಾರುಗಳಿಗೆ ಇದು ಕಾಳ್ಗಿಚ್ಚಿನಂತೆ ಹರಡುತ್ತೆ. ಮಿಶ್ರತಳಿ ಹಸುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಈ ಕಾಲುಬಾಯಿ ಜ್ವರದ ಮುಖ್ಯ ಲಕ್ಷಣಗಳು ಅಂದರೆ ವಿಪರೀತ ಜ್ವರ ಇರುತ್ತೆ, ಆಹಾರ ತಿನ್ನೋದಕ್ಕೆ ನೀರನ್ನು ಕುಡಿಯೋದಕ್ಕೆ ಆಗೋದಿಲ್ಲ, ಬಾಯಲ್ಲಿ ಮತ್ತು ನಾಲಿಗೆಯಲ್ಲಿ ಮೊದಲು ಗುಳ್ಳೆಗಳು ಕಾಣಿಸ್ಕೊಳ್ತವೆ, ಆನಂತರ ಅವು ಒಡೆದು ಹುಣ್ಣುಗಳಾಗ್ತವೆ, ಬಾಯಿಂದ ಒಂದೇ ಸಮನೆ ಜೊಲ್ಲು ಸುರಿಯುತ್ತೆ, ಕಾಲಿನಲ್ಲಿ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ಆನಂತರ ನೊಣಗಳು ಕುಳಿತು ಹುಳುಗಳು ಸೇರಿಕೊಂಡು ಕಿವು ಕೂಡ ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟ್ಕೊಂಡು ನಡೀತವೆ, ಅಲ್ಲದೆ ಮಲಕೊಂಡೇ ಇರ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟಿನಲ್ಲಿ ಹುಣ್ಣುಗಳಾಗಿ ಕೆಚ್ಚಲು ಬಾವು ಕೂಡ ಬರುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಈ ಕಾಲುಬಾಯಿ ರೋಗದಿಂದ 1 ಅಥವಾ 2 ವಾರ ಆ ಜಾನುವಾರುಗಳು ನರಳಿ ಆನಂತರ ಗುಣಮುಖ ಆಗ್ತವೆ. ಆದರೆ ಮುಂದೆ ಇವು ಈ ರೋಗದ ದುಷ್ಪರಿಣಾಮದಿಂದ ನರಳ್ತಾ ಇರ್ತವೆ, ಅಂದರೆ ಹೆಚ್ಚಿನ ಉಸಿರಾಟ ಇರುತ್ತೆ, ಬುಸುಗುಟ್ಟೋದು ಅಥವಾ ತೇಗದನ್ನು ನಾವು ಕಾಣಬಹುದು, ಸರಿಯಾಗಿ ಮೇವನ್ನು ತಿನ್ನೋದಿಲ್ಲ, ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ, ಗೊರಸುಗಳು ಕಿತ್ಕೊಂಡ್ಬರ್ಬೋದು, ಕೂದಲು ಬಿರುಸಾಗಿ ಹೊರಟಾಗ್ತವೆ, ಹಸುಗಳು ಸರಿಯಾಗಿ ಬೆದೆಗೆ ಬರಲ್ಲ, ಬಂದರೂ ಕೂಡ ಗರ್ಭ ಕಟ್ಟಲ್ಲ, ರೈತನಿಗೆ ತುಂಬಲಾರದಂಥ ಆರ್ಥಿಕ ನಷ್ಟ ಉಂಟಾಗುತ್ತೆ. ಈ ಕಾಲುಬಾಯಿ ರೋಗವನ್ನು ತಡೆಗಟ್ಟೋದಕ್ಕೆ ನಾವು ಈ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು 2 ಸಾರಿ ಹಾಕಿಸ್ಬೇಕಾಗತ್ತೆ. ಡಿಸೆಂಬರ್ನಲ್ಲಿ 1 ಸಾರಿ ಮತ್ತು ಜೂನ್ನಲ್ಲಿ 1 ಸಾರಿ ಹಾಕಿಸ್ಬೇಕಾಗತ್ತೆ. ವರ್ಷದಲ್ಲಿ ಈ ರೀತಿ 2 ಸಾರಿ ನಾವು ಚುಚ್ಚುಮದ್ದನ್ನು ಹಾಕ್ಸೋದ್ರಿಂದ ಈ ಕಾಲುಬಾಯಿ ರೋಗವನ್ನು ನಾವು ತಡೆಗಟ್ಟಬಹುದು. ಈ ಕಾಲುಬಾಯಿ ರೋಗದಿಂದ ನರಳುವಂಥ ಜಾನುವಾರುಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರವನ್ನು ಮಾಡಿಸ್ಬೇಕು. ಜಾನುವಾರುಗಳನ್ನು ಮತ್ತು ಜಾನುವಾರುಗಳ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕಾಗತ್ತೆ. ಈ ಕಾಲುಬಾಯಿ ರೋಗ ಇರುವಂಥ ಪ್ರದೇಶದಲ್ಲಿ ದನಗಳ ಒಂದು ಮಾರಾಟವನ್ನು ನಾವು ನಿಷೇಧಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಸಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಗಳಿಂದ 26,300 ರೂಪಾಯಿಗಳು, ಅರಬಿಕಾ ಚೆರಿ 13,400 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಿಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಯಿಂದ 16,000 ರೂಪಾಯಿಗಳು, ರೋಬಿಸ್ಟಾ ಚೆರಿ 9,500 ರೂಪಾಯಿಗಳಿಂದ 10,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳಲ್ಲಿ ನೀರು ನಿರ್ವಹಣೆ ಮತ್ತು ತೇವಾಂಶ ಸಂರಕ್ಷಣೆ ಈ ಕುರಿತು ಡಾಕ್ಟರ್ ಸಿಎಸ್ ರುದ್ರಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಸೂರ್ಲಭಿ ಕಾರಳಾನ ಅಡ್ಡಂಡ ಮೋಟಯ್ಯ ಕುಶಾಲು ಅಯ್ಯಂಗಡ ಪೊಣ್ಣು ಪೂವಮ್ಮ ಡಾಲಿ ಇಂದು ಮರಣಪಟ್ಟಿತು. ಅಯ್ಯಂಗಡ ತಾಮನೆ ತಂಬುಕುತ್ತಿರ ಹಚ್ಚಿನಾಡ್ 68 ಬೈತರ ಅಡ್ಡಂಡ ಪೂವಮ್ಮ ಡಾಲಿ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಪುಲಾಕ 11:00 ಒಳಲು ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ಚನ್ನಂಗಿ ಗ್ರಾಮದ ದೇವಜನ ಕುಶಾಲಪ್ಪ ನೆಹರು ಇವರ ಮಗಳು ಶರ್ಮಿಳಾ ಶ್ರುತಿ ತಮ್ಮ 34ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಶರ್ಮಿಳಾ ಶ್ರುತಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11:00 ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮರಗೋಡು ಹೊಸಕೇರಿ ಗ್ರಾಮದ ರಿಟೈರ್ಡ್ ಮಾಸ್ಟರ್ ಅಯ್ಯಂಡ್ರ ಪೂಣಚ್ಚ ತಮ್ಮ 89ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಅಯ್ಯಂಡ್ರ ಪೂಣಚ್ಚ ಅವರ ಅಂತ್ಯಕ್ರಿಯೆ ನಾಳೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆ ಬೇಟೋಳಿ ಗ್ರಾಮದ ಬಾಲವಳ್ಳಿ ವಿ ರಘುನಾಥ್ ಅವರು 86ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ವಿ ರಘುನಾಥ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11:00 ಬೇಟೋಳಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಾರಗುಂದ ಗ್ರಾಮ ಕಾರಳನ ಅಜ್ಜಟ್ಟಿರ ಪೌತಿ ಮೊಣ್ಣಪ್ಪ ಅಯ್ಯಂಗಡ ಪೊಣ್ಣು ಡಾಲಿ ಮುತ್ತಮ್ಮ ಇಂದು ಮರಣಪಟ್ಟಿತು. 71 ಬಯತ್ರ ಅಜ್ಜಟ್ಟಿರ ಡಾಲಿ ಮುತ್ತಮ್ಮ ತಾಮನೆ ಪಂದಿಕಂಡ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ 12:00 ಒಳಲು ಅಜ್ಜಟ್ಟಿರ ಒಕ್ಕತೂಟಂಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಕೊಡಗು ಜಿಲ್ಲೆನ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಂದುಮಣಿಯವು ವಿರಾಜಪೇಟೆ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಗೃಹ ಕಚೇರಿಗೆ ಭೇಟಿ ಮಾಡಿ ಹೂಗುಚ್ಚ ಕೊಟ್ಟು ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರು ಕರ್ತವ್ಯ ಪಾಲನೆ ಮತ್ತು ಕಾನೂನು ಕಾಪಾಡುವಲ್ಲಿ ನಿಗಾ ವಹಿಸಿ ಉತ್ತಮ ಕೆಲಸ ಮಾಡಿ ತಿಳಿ ಶುಭನ ಹಾರೈಸಿದರು. ಸ್ವಾಮಿ ವಿವೇಕಾನಂದರ 164ನೇ ಹುಟ್ಟಿದ ದಿನಾಚರಣೆ ಪ್ರಯುಕ್ತ ಕೊಡಗು ಜಿಲ್ಲೆನ ಯುವಜನರಿಗಾಗಿ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಮತ್ತು ಯುವಜನತೆ ತಿಳುವ ವಿಷಯದ ಬಗ್ಗೆ ಜಿಲ್ಲಾ ಮಟ್ಟದ ಲೇಖನ ಪೈಪೋಟಿ ನಡೆದಿದೆ. 15 ವರ್ಷದ 30 ವರ್ಷದ ಒಳಗಿನವು ಭಾಗವಹಿಸಕ 15 ವರ್ಷದ ಒಳಗಿನ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಚಿತ್ರ ಬಿಡಿಸುವ ಪೈಪೋಟಿ ಏರ್ಪಾಡು ಮಾಡಲಾಗಿತ್ತು. ಲೇಖನ ಮತ್ತು ಚಿತ್ರಕಲಾ ಕಳಸಕ್ಕೆ ಆಖರಿ ದಿನ ಜನವರಿ 9. ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಚೇರಿನ ಸಂಪರ್ಕಿಸಕ. ಮಾನವ ಕಳ್ಳಸಾಗಾಣಿಕೆ ತಡೆ, ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂಗೆ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿಯವು ಸೂಚನೆ ನೀಡಳು. ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದ ಅವು ಮಕ್ಕಳ ಹಕ್ಕುಗ ಮತ್ತು ರಕ್ಷಣೆ ಸೇರಿದಂತೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಿದವು. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಸಾಧನಾ ಯೋಜನೆಯಡಿ ಪ್ರೋತ್ಸಾಹಧನಕ್ಕೆ ಅರ್ಜಿ ಕರೆದಳು. ಸೇವಾ ಸಿನ್ ಪೋರ್ಟಲ್ಲಿ ಅರ್ಜಿ ಹಾಕಿಕೆ 31 ಆಖರಿ ದಿನ. ಗೋಣಿಕೊಪ್ಪಲು ಲಯನ್ಸ್ ಕ್ಲಬ್ ಸೇರಿದಂತೆ ಇನ್ನಿತರ ಸಂಘ ಸಂಸ್ಥೆ ಹಂಗೆ ಕೊಡಗು ಬ್ಲಡ್ ಡೋನರ್ಸ್ನ ಕೂಡುಕೂಟಲ್ಲಿ 6:00 10 ಗಂಟೆ ಮುಟ ಬೃಹತ್ ರಕ್ತದಾನ ಶಿಬಿರ ಪೊನ್ನಂಪೇಟೆ ಕೊಡವ ಸಮಾಜ ಕ್ಲಬ್ ಸಭಾಬಡಿಲಿ ಆಯೋಜನೆ ಮಾಡಲಾಗಿತ್ತು. ಕೊಡಗು ವಿಶ್ವವಿದ್ಯಾಲಯ, ಕನ್ನಡ ಸಿರಿ ಸ್ನೇಹ ಬಳಗ ಸೇರಿದಂತೆ ಇನ್ನಿತರ ಸಂಘದ ಕೂಡುಕೂಟಲ್ಲಿ ವಿಶ್ವ ಮಾನವ ಕುವೆಂಪು ಅವರ ಹುಟ್ಟಿದ ದಿನಾಚರಣೆ ಮತ್ತು ಸಮಗ್ರ ಸಾಹಿತ್ಯ ಬಗ್ಗೆ ರಾಷ್ಟೀಯ ಸಮ್ಮೇಳನ ಹಾಗೆ ರಸಪ್ರಶ್ನೆ ಜಂಬರ 10:00 ಕೊಡಗು ವಿಶ್ವವಿದ್ಯಾಲಯದ ಸಭಾಬಡಿಲಿ ನಡೆದಂತೇಳಿ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಸಂಗಪ್ಪ ತಿಳಿಸಲು. ಬಿಳಿ ಮತ್ತು ಕಪ್ಪು ಫೋಟೋ ಇರುವ ಹಳೆನ ಮತದಾರರ ಚೀಟಿ ಇರುವ ಮತದಾರರು ಗುರುತಿನ ಚೀಟಿಲಿ ಫೋಟೋ ಬದಲಾವಣೆ ಮಾಡಕ್ಕೂ ತಿಳಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದ್ದು, ಇಂತಹ ಗುರುತಿನ ಚೀಟಿ ಹೊಂದಿರುವ ಕಲರ್ ಫೋಟೋ ಆಧಾರ್ ಜೆರಾಕ್ಸ್ ಒಟ್ಟಿಗೆ ಸೈನ್ ಮಾಡಿ ತಮ್ಮ ವ್ಯಾಪ್ತಿಯಲ್ಲಿರುವ ಬಿಎಲ್ಒಗಳಿಗೆ 8:00 ನೀಡಕ್ಕೂ ತಿಳಿ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಲು. ಹಾಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಗ್ರಾಮ ಆಡಳಿತಾಧಿಕಾರಿಯವರನ್ನು ಸಂಪರ್ಕಿಸಕ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕುಡುಕೂಟಲಿ ವಿಧಿ ವಿಜ್ಞಾನ ಶಾಸ್ತ್ರ ವಿಭಾಗ ವತಿಯಿಂದ ತುರ್ತು ಆರೈಕೆಯಲ್ಲಿ ವೈದ್ಯಕೀಯ ಕಾನೂನು ಅಗತ್ಯತೆ ಮತ್ತು ಮೂಲಭೂತ ಜೀವ ಬೆಂಬಲ ಬಗ್ಗೆ ಕಾರ್ಯಾಗಾರ 8:00-9:00 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಾಲೇಜು ಸಭಾಬಡಿಯಲ್ಲಿ ನಡೆದಿದೆ. ವಿಕಲಚೇತನರ ಹೊಸ ಬಸ್ ಪಾಸ್ ಪಡೆಯಕ್ಕೆ ಮತ್ತೆ ನವೀಕರಣ ಮಾಡಿಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ಘಟಕದಿಂದ 28 ಫೆಬ್ರವರಿವರೆಗೆ ಸಮಯ ನೀಡಲಾಗಿತ್ತು. ಆಸಕ್ತರು ವಿಶೇಷ ಚೇತನರ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಹಾಕಕ್ಕ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯವರನ್ನು ಸಂಪರ್ಕಿಸಕ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರ ಆತ್. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ಗಳು, ಮದುವೆ ಡ್ರೆಸ್ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00-5:00 ಮತ್ತೊಂದು 3:00-10:00 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.